ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ. ಮೊದಲಿಗೆ ನೀವು ಕೇಳಲಿದ್ದೀರಾ ಪಶು ಚಿಕಿತ್ಸೆಯಲ್ಲಿ ಮನೆ ಮದ್ದು ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ ಜನಪದ ಪಶುವೈದ್ಯ. ನಂತರದ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನ್ಯೂ ಆಲ್ಗೆ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು ಇವರ ಪ್ರಾಯೋಜಿತ ಕಾರ್ಯಕ್ರಮ ಬೆಳೆ ಉತ್ಪಾದನೆಯಲ್ಲಿ ನ್ಯೂ ಆಲ್ಗಿ ದ್ರಾವಣದ ಬಳಕೆ ಹಾಗೂ ಲಭ್ಯತೆ. ಮುಂದುವರೆದು ಕೃಷಿ ಲೋಕ ಹಾಗೂ ಕೃಷಿ ದರ್ಪಣ ಮೂಡಿಬರಲಿದೆ. ಜನಪದ ಪಶುವೈದ್ಯ ಹರಿ ಹರಿ ಗೋಬು ನಾನು. ಪಶು ಚಿಕಿತ್ಸೆಯಲ್ಲಿ ಮನೆ ಮದ್ದು ಕುರಿತಾದ ಸರಣಿ ಕಾರ್ಯಕ್ರಮ. ಪಾರಂಪರಿಕ ಜ್ಞಾನದ ಹಳೆ ಬೇರಿನ ಮೇಲೆ ಆಧುನಿಕ ವಿಜ್ಞಾನದ ಹೊಸ ಚಿಗುರು ಮೂಡಿದಾಗ ಆವಿರ್ಭವಿಸಿದ್ದೇ ಜನಪದ ಪಶುವೈದ್ಯ ಬಾನುಲಿ ಸರಣಿ. ಇಲ್ಲಿ ಜನಪದರ ಪಶು ಚಿಕಿತ್ಸೆಯ ಬಗ್ಗೆ ಮಾಹಿತಿಯನ್ನ ನೀಡಿರೋರು ತಜ್ಞ ಪಶುವೈದ್ಯರು. ಹಾಗಾಗಿಯೇ ಇದು ವಿಶಿಷ್ಟವಾದ ಬಾನುಲಿ ಸರಣಿ. ನಮ್ಮ ಹಿರಿಯರ ಪರಂಪರಾಗತ ಪಶು ಚಿಕಿತ್ಸಾ ಜ್ಞಾನ ಉಳಿಯಬೇಕು, ಹಳ್ಳಿ ಹಳ್ಳಿಗಳಲ್ಲಿ ಇದರ ಬಳಕೆಯಾಗಬೇಕು, ಹಾಗೆ ನಾವೆಲ್ಲರೂ ಸೇರಿಯೇ ಇದನ್ನ ಬೆಳೆಸಬೇಕು. ಗೋಪಾಲಕರಾದ ನಿಮಗೆ ಈ ಬಾನುಲಿ ಸರಣಿ ಹೆಚ್ಚು ಉಪಯುಕ್ತವಾಗಲಿ ಎಂಬುದು ನಮ್ಮ ಸದಾಶಯ. ಕೇಳಿ ಕಾರ್ಯಕ್ರಮ ಜನಪದ ಪಶುವೈದ್ಯ. ಸಗಣಿಯಾದೆ ಕಟ್ಟಿದರೆ ಕುರುಳಾದೆ ಸುತ್ತದೆ ನೊಸಲಿಗೆ ವಿಭೂತಿಯಾದೆ ರೈತ ಬಾಂಧವರೇ ನಮಸ್ಕಾರ. ಜನಪದ ಪಶುವೈದ್ಯ ಸರಣಿಯ 9ನೇ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಇವತ್ತು ನಾವು ರಾಸುಗಳಲ್ಲಿ ನೆಣೆ ಬರೋದು ಅಥವಾ ಮೈ ಹಾಯೋದು ಅಂದ್ರೆ ಏನು, ಅದು ಯಾಕೆ ಆಗುತ್ತೆ, ಅದಕ್ಕೆ ಏನು ಚಿಕಿತ್ಸೆ ಮಾಡಬಹುದು ಅಂತ ನೋಡೋಣ. ಹಾಗೇನೆ ಕರು ಹಾಕಿದ ನಂತರ ಮಾಸು ಅಥವಾ ಸತ್ತೆ ಬೀಳದೆ ಹೋದ್ರೆ ನಾವು ಏನ್ ಪ್ರಯೋಗ ಮಾಡಬೇಕು, ಅದಕ್ಕೆ ಏನು ಮನೆ ಮದ್ದುಗಳನ್ನು ಹಾಕಬೇಕು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಮೊದಲನೇದಾಗಿ ಗಬ್ಬದ ರಾಸುಗಳಲ್ಲಿ ಮೈ ಹಾಯುವುದು ಅಥವಾ ನೆಣೆ ಬರೋದು ಅಂತಂದ್ರೆ ಏನು, ಅದ್ರ ಬಗ್ಗೆ ವಿಚಾರ ಮಾಡೋಣ. ನಿಮ್ಮೆಲ್ರಿಗೂ ಗೊತ್ತಿದೆ ನಮ್ಮ ಮನೆಯಲ್ಲಿರ್ತಕ್ಕಂಥ ರಾಸು ಅದು ಮಿಶ್ರತಳಿನೇ ಇರಬಹುದು ಅಥವಾ ನಮ್ಮ ನಾಟಿ ಹಸುನೇ ಇರಬಹುದು ಅಥವಾ ಎಮ್ಮೆನೇ ಆಗಿರ್ಬೋದು, ಅದು ಗರ್ಭ ಧರಿಸಾಗ ಅದು ಗಬ್ಬ ಆಗಿದೆ ಅಂತ ತಿಳ್ಕೊಂಡು ಬಂದಾಗ ಮನೆ ಮಂದಿಗೆಲ್ಲ ಒಂದ್ ರೀತಿ ಸಂಭ್ರಮ, ತುಂಬಾ ಖುಷಿ ಇರುತ್ತೆ ಆ ವಾತಾವರಣ. ಆದ್ರೆ ಒಂದೊಂದ್ಸಲ ಹೆಂಗ್ ನೀವು ನೋಡ್ತೀರಿ ಚೆನ್ನಾಗಿ ಮೇಯ್ತಾನೆ ಇರುತ್ತೆ ನಿಮ್ದನ, ಒಳ್ಳೆ ಆರೋಗ್ಯವಂತವಾಗೇ ಇರುತ್ತೆ, ದಷ್ಟಪುಷ್ಟವಾಗಿರುತ್ತೆ. ಒಂದು ಬೆಳಿಗ್ಗೆ ನೀವು ಎದ್ದು ನೋಡ್ತೀರಿ ಇದ್ದಕ್ಕಿದ್ದಂಗೆ ಅದ್ರ ಹಿಂಭಾಗದಲ್ಲಿ ಗರ್ಭದ ಚೀಲ ಸಂಪೂರ್ಣವಾಗಿ ಹೊರಗೆ ಬಂದ್ಬಿಟ್ಟಿರುತ್ತೆ, ನಿಮ್ಗೆ ವಿಪರೀತ ಗಾಬರಿ ಆಗುತ್ತೆ, ಒಂಥರ ಕಳವಳನೂ ಆಗುತ್ತೆ, ಏನಪ್ಪಾ ಇದು ತುಂಬಿದ ಗಬ್ಬದ ಒಂದು ರಾಸಿಗೆ ಹಿಂಗ ಆಗ್ಬಿಡ್ತಲ್ಲ ಏನ್ ಮಾಡ್ಲಿ ಅನ್ಬಿಟ್ಟು ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಳ್ತೀರಿ. ಈ ಸಮಸ್ಯೆಗೆ ನಾವು ಗರ್ಭದ ರಾಸುಗಳಲ್ಲಿ ಮೈ ಹೊರ ಹಾಯೋದು ಅಂತ ಹೇಳ್ತೀವಿ. ಗರ್ಭದ ರಾಸುಗಳಲ್ಲಿ ಅಷ್ಟೇ ಅಲ್ಲ ಸ್ನೇಹಿತರೆ, ಕೆಲವೊಮ್ಮೆ ಕರು ಹಾಕಿದ ನಂತರ ಕೂಡ ರಾಸು ಕರು ಹಾಕಿರುತ್ತೆ. ಆದ್ರೆ ವಿಪರೀತವಾಗಿ ಮುಕ್ಕೋದ್ರಿಂದ ಅಥವಾ ಕರು ಹಾಕೋ ಟೈಮಲ್ಲಿ ನೀವೇನಾದ್ರೂ ಕರುವನ್ನ ಎಳಿತಕ್ಕಂಥದ್ದು ಆ ಪ್ರಯತ್ನಗಳನ್ನ ಮಾಡಿದ್ದಾಗ ಕೂಡ ಕೆಲವೊಮ್ಮೆ ಗರ್ಭಕೋಶ ಮಡಲಿನಿಂದ ಹೊರಗಡೆ ಬರೋ ಸಂಭವ ಇರ್ತದೆ. ಸೊ ಇದಕ್ಕೆ ಕೆಲವರು ನೆಣೆ ಬರೋದು ಅಂತಾರೆ, ಕೆಲವರು ಮೈ ಹಾಯೋದು ಅಂತಾರೆ. ಇದು ತುಂಬಾನೇ ಸಮಸ್ಯೆ ನಮ್ಮ ಜಾನುವಾರು ಮಾಲೀಕರಿಗೆ, ಇದು ದೊಡ್ಡ ತಲೆನೋವನ್ನೇ ತಂದೊಡುತ್ತೆ ಅಂತ ಹೇಳ್ಬಹುದು. ಅಂದ್ರೆ ಗರ್ಭಾಶಯ ಏನಿದೆ ಆ ಗರ್ಭಾಶಯ ಹೊರಗಡೆ ಬರೋದಕ್ಕೆ ನಾವು ಮೈ ಹಾಯೋದು ಅಥವಾ ನೆಣೆ ಬರೋದು ಅಂತ ಹೇಳ್ತೀವಿ. ಸೊ ಇದಕ್ಕೆ ಏನು ಕಾರಣ, ಯಾಕೆ ಹಿಂಗಾಗುತ್ತೆ ಅಂತ ನೀವು ಕೇಳಬಹುದು. ಸ್ನೇಹಿತರೆ ನೋಡಿ, ವಿಶೇಷವಾಗಿ ದನಗಳಿಗಿಂತ ಹೆಚ್ಚಾಗಿ ಎಮ್ಮೆಗಳಲ್ಲಿ ಈ ಒಂದು ಸಮಸ್ಯೆ ತೀವ್ರತೆ ಜಾಸ್ತಿ. ಅದರಲ್ಲೂ ಮೊದಲನೇ ಸೂಲಿನಲ್ಲಿ ಅಥವಾ ಎರಡನೇ ಸೂಲಿನಲ್ಲಿ ಈ ರೀತಿ ಆಗ್ಲಿಕ್ಕಿಲ್ಲ, ಆದ್ರೆ ಮೂರನೇ ಸೂಲಿನ ನಂತರ ಕೆಲವೊಮ್ಮೆ ಎಮ್ಮೆಗಳಲ್ಲಿ ಮತ್ತೆ ಕೆಲವೊಮ್ಮೆ ಈ ಮಿಶ್ರತಳಿ ರಾಸುಗಳಲ್ಲಿ ಈ ಸಮಸ್ಯೆ ಆಗ್ತದೆ. ನೋಡಿ, ಈ ಗರ್ಭಾಶಯ ಅನ್ನೋದೇನಿದೆ ಆರಂಭದಲ್ಲಿ ಅಂದ್ರೆ ಅದು ಫಲ ಕಟ್ಟಲಿಕ್ಕೆ ಮುಂಚೆ ಎರಡು ಬೆರಳುಗಳ ಗಾತ್ರದಲ್ಲಿ ಇರುತ್ತೆ. ಅದೇ ಫಲ ನಿಂತ ಮೇಲೆ ಅಂದ್ರೆ ಗರ್ಭ ಕಟ್ಟಿದ ಮೇಲೆ ಈ ಗರ್ಭಾಶಯದ ಗಾತ್ರ ದಿನೇ ದಿನೇ ಬೆಳೆದು ಬೆಳೆದು ಎಷ್ಟು ದೊಡ್ಡದಾಗುತ್ತೆ ಅಂದ್ರೆ ಸುಮಾರು 600 ಪಟ್ಟು ದೊಡ್ಡದಾಗಿ ಬೆಳೆಯುತ್ತೆ ಇದು. ಯಾಕೆಂದ್ರೆ ದೊಡ್ಡ ಕರುವನ್ನ ಅದು ಒಳಗಡೆ ಇಟ್ಕೊಳ್ಬೇಕಾಗಿರೋದ್ರಿಂದ ಗರ್ಭಾಶಯ ತುಂಬಾ ದೊಡ್ಡದಾಗಿ ಬೆಳೆಯುತ್ತೆ. ಈ ಗರ್ಭಾಶಯವನ್ನು ಹಿಡಿದಿಟ್ಕೊಳ್ಳಿಕ್ಕೆ ಕೆಲವೊಂದು ಅಸ್ಥಿರಜ್ಜುಗಳು, ಕೆಲವು ಸ್ನಾಯುಗಳು ಇರ್ತವೆ. ಈ ಸ್ನಾಯುಗಳು ಆರಂಭದಲ್ಲಿ ಅಂದ್ರೆ ಮೊದಲನೇ ಸೂಲು ಎರಡನೇ ಸೂಲಿನಲ್ಲಿ ಸಾಕಷ್ಟು ಶಕ್ತಿಯುತವಾಗಿರ್ತವೆ, ಗಟ್ಟಿಯಾಗಿರ್ತವೆ. ಹಾಗಾಗಿ ಆ ಸಂದರ್ಭದಲ್ಲಿ ಏನು ತೊಂದರೆ ಆಗಲ್ಲ. ನಿಧಾನವಾಗಿ ಮೂರು ನಾಲ್ಕು ಸೂಲು ಆದ್ಮೇಲೆ ಇವುಗಳ ಶಕ್ತಿ ಕುಂದುತ್ತಾ ಬರುತ್ತೆ. ಇದಕ್ಕೆ ಪರೋಕ್ಷವಾಗಿ ನಾವೇ ಕಾರಣ ಆಗ್ತೀವಿ. ಏನಪ್ಪಾ ಅಂತಂದ್ರೆ, ಈ ಜಾನುವಾರುಗಳು ಹಾಲು ಕೊಡ್ತಾ ಇರುವಾಗ ಮಾತ್ರ ನಾವು ಮುತುವರ್ಜಿಯಿಂದ ನೋಡ್ಕೊಳ್ತೀವಿ. ಹಾಲು ನಿಲ್ಲಿಸಿದ ಮೇಲೆ ವಿಶೇಷವಾಗಿ ಅವು ಫಲ ಇದ್ದಂತ ಸಂದರ್ಭದಲ್ಲಿ, ಗರ್ಭ ಧರಿಸಿದಂತ ಸಂದರ್ಭದಲ್ಲಿ ನಾವು ಅವಕ್ಕೆ ಸರಿಯಾದ ಮೇವು ತಿಂಡಿ ಸಮತೋಲಿತ ಆಹಾರವನ್ನ ಕೊಡೋದಿಲ್ಲ. ಇದು ಪ್ರಮುಖ ಕಾರಣ. ಇದರಿಂದಾಗಿ ಈ ಸ್ನಾಯುಗಳು ಅಥವಾ ಅಸ್ಥಿರಜ್ಜುಗಳು ಏನು ಗರ್ಭಾಶಯವನ್ನು ಹಿಡಿದಿಟ್ಕೊಳ್ತವೆ, ಅವುಗಳು ಸ್ವಲ್ಪ ವೀಕ್ ಆಗ್ಬಿಟ್ಟು ಅವುಗಳ ಶಕ್ತಿ ಕುಂದಿ ಹೋಗಿ ಕೆಲವೊಂದು ಸಂದರ್ಭದಲ್ಲಿ ಈ ಸಮಸ್ಯೆ ಬರುತ್ತೆ. ಹಾಗಾಗಿ ಸ್ನೇಹಿತರೆ, ಇನ್ನೊಂದು ನಾನು ಹೇಳಿದಾಗೆ, ಕರು ಹಾಕುವಾಗ ಏನಾದ್ರು ತೊಂದರೆ ಆಗ್ಬಿಟ್ಟು ಕರು ಸರಿಯಾಗಿ ತಿರುಕೊಂಡಿಲ್ಲ ಅಂತ ಸಂದರ್ಭದಲ್ಲಿ ನೀವು ತಕ್ಷಣ ಪಶುವೈದ್ಯರನ್ನ ಕರೆಸಿ ಚಿಕಿತ್ಸೆ ಮಾಡದೇನೆ ನೀವೇ ಕರುವನ್ನ ಎಳಿಲಿಕ್ಕೆ ಪ್ರಯತ್ನ ಮಾಡ್ತೀರಿ. ನಾವು ಕೆಲವೊಂದು ಸಂದರ್ಭದಲ್ಲಿ ನೋಡಿದೀವಿ, ಹೆಂಗಪ್ಪ ಮಾಡ್ತಾರೆ ಅಂದ್ರೆ, ಜನಗಳು ಕೆಲವರು ಟ್ರ್ಯಾಕ್ಟರ್ಗೆಲ್ಲ ಕರುವನ್ನ ಕಟ್ಬಿಟ್ಟು, ಕರು ಕಾಲನ್ನ ಬಾಲನ್ನು ಮತ್ತೆ ಹಿಂಗಾಲನ್ನ ಕಟ್ಬಿಟ್ಟು ಎಳಸ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದೀವಿ. ಈ ರೀತಿಯಾಗಿ ವಿಪರೀತವಾದ ಒಂದು ಶ್ರಮವನ್ನ ಹಾಕಿ ಕರುವನ್ನ ಎಳೆದಂತ ಸಂದರ್ಭದಲ್ಲಿ ಏನಾಗುತ್ತೆ, ಆ ಗರ್ಭಾಶಯದ ಮೇಲೆ ಕೂಡ ಸಾಕಷ್ಟು ಒತ್ತಡ ಬಿದ್ದ್ಬಿಟ್ಟು ಕರುವಿನ ಜೊತೆಗೆ ಕೆಲವೊಮ್ಮೆ ಗರ್ಭಾಶಯ ಕೂಡ ಮಡಿಲಿನಿಂದ ಹೊರಗಡೆ ಬರೋ ಸಂದರ್ಭಗಳು ಕೂಡ ಇರ್ತದೆ. ಹಾಗಾದ್ರೆ ಏನ್ ಮಾಡಬೇಕು, ಇದನ್ನ ತಪ್ಪಿಸೋದು ಹೇಗೆ ಅಂತ ನೀವು ಕೇಳಬಹುದು. ಮೊದಲೇ ಹೇಳಿದಾಗೆ ಗರ್ಭದ ಅವಧಿಯಲ್ಲಿ ವಿಶೇಷವಾದ ಕಾಳಜಿ ಅಗತ್ಯ. ಅದರಲ್ಲೂ ನಮ್ಮ ಮಿಶ್ರತಳಿ ರಾಸುಗಳಿಗೆ ಹಾಗೂ ಎಮ್ಮೆಗಳಿಗೆ ನಾವು ವಿಶೇಷ ಪೋಷಣೆಯನ್ನು ನೀಡಬೇಕಾಗುತ್ತೆ. ಅಂದ್ರೆ ಗರ್ಭ ಅಂತಂದ್ರೆ ಎರಡು ಜೀವಗಳು, ನಿಮಗೆ ಗೊತ್ತಿದೆ. ನಾವು ಮನುಷ್ಯರಲ್ಲಿ ಒಂದು ಹೆಣ್ಣು ಗರ್ಭಿಣಿಯಾದಾಗ ಎಷ್ಟು ಮುತುವರ್ಜಿಯಿಂದ ಅವಳನ್ನು ನೋಡ್ಕೊಳ್ತೀವಿ ಅನ್ನೋದು ನಿಮ್ಗೆ ಗೊತ್ತಿದೆ. ಹಾಗೇನೆ ನಮ್ಮ ರಾಸುಗಳು ಕೂಡ ಜೀವಿಗಳೇ. ಅವು ಗರ್ಭ ಧರಿಸಿದಾಗ ಕೂಡ ನಾವು ಅಷ್ಟೇ ಮುತುವರ್ಜಿಯಿಂದ ನೋಡ್ಕೋಬೇಕಾಗುತ್ತೆ. ತಾಯಿ ಮತ್ತೆ ಮಗು ಎರಡರ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಹೆಚ್ಚಿನ ಸಮತೋಲನ ಆಹಾರವನ್ನು ನಾವು ನೀಡಬೇಕಾಗ್ತದೆ. ಹಾಗೇನೆ ಆ ಗರ್ಭಕೋಶದ ಒಂದು ಶಕ್ತಿ ಸಾಮರ್ಥ್ಯ ಏನಿದೆ ಅದು ವೃದ್ಧಿ ಆಗ್ತಾ ಹೋಗ್ಬೇಕು, ಯಾವುದೇ ಕಾರಣಕ್ಕೂ ಕುಂದಬಾರದು. ಆ ರೀತಿಯಾಗಿ ಚೆನ್ನಾಗಿ ನೋಡ್ಕೊಂಡ್ರೆ ಈ ಒಂದು ಸಮಸ್ಯೆಯನ್ನು ನಾವು ಪರಿಹರಿಸಬಹುದು. ಈಗ ಆಲ್ರೆಡಿ ಒಂದು ಸಲ ಈ ರೀತಿ ಗರ್ಭಾಶಯ ಹೊರಗೆ ಬಂದಿದೆ ಅಥವಾ ನೆನೆ ಆಯ್ದು ಬಿಟ್ಟಿದೆ ಅಂತ ಇಟ್ಕೊಳ್ಳಿ, ಅಥವಾ ಮೈ ಬಂದಿದೆ ಅಂತ ಇಟ್ಕೊಳ್ಳಿ, ಅದನ್ನ ಏನೋ ಮಾಡಿ ಡಾಕ್ಟರ್ನ ಕರೆಸಿ ಟ್ರೀಟ್ಮೆಂಟ್ ಮಾಡಿ ವಾಸಿ ಮಾಡ್ಕೊಂಡಿದ್ದೀರಿ, ನಿಮ್ಮ ಅದೃಷ್ಟಕ್ಕೆ ಮತ್ತೊಮ್ಮೆ ಆ ರಾಸು ಗರ್ಭ ಧರಿಸಿದೆ ಅಂತಾನೂ ಇಟ್ಕೊಳ್ಳಿ. ಈ ಸಂದರ್ಭದಲ್ಲಿ ನೀವು ಇನ್ನೂ ಹೆಚ್ಚಿನ ಕಾಳಜಿಯಿಂದ, ಇನ್ನೂ ಹೆಚ್ಚಿನ ಮುತುವರ್ಜಿಯಿಂದ ಆ ರಾಸುಗಳನ್ನು ನೋಡ್ಕೋಬೇಕಾಗುತ್ತೆ. ಯಾಕೆ ಅಂತಂದ್ರೆ ಇಂಥ ರಾಸುಗಳಲ್ಲಿ ಮೈ ಹಾಯ್ತಕ್ಕಂತ ಅಥವಾ ನೆಣೆ ಬರ್ತಕ್ಕಂತ ಒಂದು ಸಂಭವ ತುಂಬಾನೇ ಹೆಚ್ಚಾಗಿರ್ತದೆ. ಏನ್ ಮಾಡಬೇಕು, ನಿಮ್ಮೆಲ್ರಿಗೂ ಗೊತ್ತಿದೆ, ನಾವು ಗರ್ಭಾಶಯ ಮಡಲಿನಿಂದ ಹೊರಗೆ ಬರೋದ್ರಿಂದ ರಾಸನ್ನ ಯಾವ ರೀತಿ ಕಟ್ಟಬೇಕಪ್ಪ ಅಂತಂದ್ರೆ, ರಾಸುವಿನ ಮುಂಭಾಗ ಅಂದ್ರೆ ತಲೆಯ ಭಾಗ ಸ್ವಲ್ಪ ಕೆಳಗಿರೋ ರೀತಿಯಲ್ಲಿ ಮತ್ತೆ ಹಿಂಭಾಗ ಸ್ವಲ್ಪ ಎತ್ತರಕ್ಕೆ ಇರೋ ರೀತಿಯಲ್ಲಿ ವಾಟ ಕೊಡಬೇಕು. ನಾವು ಸಾಮಾನ್ಯವಾಗಿ ನಮ್ಮ ಕೊಟ್ಟಿಗೆಗಳಲ್ಲಿ ವಾಟ ಯಾವ ರೀತಿ ಇರುತ್ತೆ, ಹಿಂಭಾಗಕ್ಕಿರುತ್ತೆ. ಅಂದ್ರೆ ಸಗಣಿ ಇರ್ಬೋದು, ಗಂಜಲ ಇರ್ಬೋದು, ತೊಳೆದಂತ ನೀರಿರ್ಬೋದು, ಅದೆಲ್ಲ ಹರಿದು ಬರಲಿ ಅಂತ ಹೇಳ್ಬಿಟ್ಟು ನಾವು ವಾಟವನ್ನ ರಾಸುವಿನ ಹಿಂಭಾಗಕ್ಕೆ ಕೊಟ್ಟಿರ್ತೀವಿ. ಆದ್ರೆ ಇಲ್ಲಿ ಸ್ವಲ್ಪ ಉಲ್ಟಾ ಮಾಡ್ಕೋಬೇಕಾಗುತ್ತೆ, ದನವನ್ನ ಉಲ್ಟಾ ಕಟ್ಟಬೇಕಾಗತ್ತೆ. ರಾಸುವಿನ ಮುಂಭಾಗ ಸ್ವಲ್ಪ ಕೆಳಮಟ್ಟದಲ್ಲಿರಬೇಕು, ಹಾಗೇನೆ ಹಿಂಭಾಗ ಪೃಷ್ಠದ ಭಾಗ ಸ್ವಲ್ಪ ಮೇಲ್ಭಾಗಕ್ಕೆ ಇರೋ ರೀತಿಯಲ್ಲಿ ನಾವು ಕಟ್ಕೋಬೇಕು. ಈ ರೀತಿ ಮಾಡಿದಾಗ ಏನಾಗುತ್ತೆ, ಈ ನೆಣೆ ಬರೋದು ಸ್ವಲ್ಪ ಕಡಿಮೆ ಆಗ್ತದೆ. ಹಾಗೇನೆ ನೆಣೆ ಬಂದ್ಬಿಟ್ಟಿದೆ, ಮೈ ಹಾಯ್ದಿದೆ ಅಂತ ಸಂದರ್ಭದಲ್ಲಿ ನೀವು ವಿಪರೀತ ಗಾಬರಿ ಮಾಡಿಕೊಂಡು ಬೇರೆ ಏನೇನೋ ಯಾರೋ ಏನೇನೋ ಹೇಳಿದ್ರು ಅಂದ್ಬಿಟ್ಟು ಏನೇನೋ ಮಾಡ್ಲಿಕ್ಕೆ ಹೋಗ್ಬಾರ್ದು. ತಕ್ಷಣ ಪಶುವೈದ್ಯರಿಗೆ ಫೋನ್ ಮಾಡಬೇಕು. ಹಾಗೇನೆ ನೆಣೆ ಬಂದಂತ ಏನು ಆ ಗರ್ಭಕೋಶ ಹೊರಗಡೆ ಬಂದಿರುತ್ತೆ, ಅದು ಗಲೀಜಾಗದೆ ಇರೋ ರೀತಿಯಲ್ಲಿ, ಅದ್ರ ಮೇಲೆ ಮಣ್ಣಾಗದೆ ಇರೋ ರೀತಿಯಲ್ಲಿ ಅಥವಾ ಅದ್ರ ಮೇಲೆ ನೊಣಗಳು ಮತ್ತಿತರ ಏನು ಕೂರದೇ ಇರೋ ರೀತಿಯಲ್ಲಿ ನಾವು ಮುತುವರ್ಜಿಯನ್ನು ವಹಿಸಬೇಕಾಗುತ್ತೆ. ಏನ್ ಮಾಡ್ಬೋದಪ್ಪ ಅಂತಂದ್ರೆ, ನಾನು ಹಿಂದಿನ ಕಾರ್ಯಕ್ರಮದಲ್ಲೂ ಕೂಡ ಈ ಪೊಟ್ಯಾಷಿಯಂ ಪರ್ಮಾಂಗನೇಟ್ ದ್ರಾವಣವನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿದೆ ನಿಮಗೆ. ಬೆಚ್ಚಿಗಿರ್ತಕ್ಕಂಥ ಒಂದು ಅರ್ಧ ಬಕೆಟ್ ಅಥವಾ ಒಂದು ಬಕೆಟ್ ನೀರು ತಗೊಳ್ಳಿ, ಅದಕ್ಕೆ ಮೂರ್ನಾಲ್ಕು ಚಿಟಿಕೆ ಈ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಪುಡಿಯನ್ನು ಹಾಕಿ ಕದರದಾಗ ಅದು ಗುಲಾಬಿ ಬಣ್ಣಕ್ಕೆ ತಿರುಗಬೇಕು. ಹಾಗೇನೆ ಆ ಬಕೆಟ್ನ ತಳ ನಮಗೆ ಕಾಣ್ತಾ ಇರಬೇಕು. ಜಾಸ್ತಿ ಪುಡಿ ಹಾಕಿದ್ರೆ ಬಕೆಟಿನ ತಳ ಕಾಣೋದಿಲ್ಲ, ಈ ಗುಲಾಬಿ ಬಣ್ಣ ಹೋಗ್ಬಿಟ್ಟು ಒಂದ್ ರೀತಿ ನೀಲಿ ಬಣ್ಣಕ್ಕೆ ತಿರುಕೊಂಡ್ಬಿಡುತ್ತೆ. ಅಷ್ಟೊಂದು ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಎರಡು ಮೂರು ಚಿಟಿಕೆ ಅಷ್ಟೇ ಹಾಕ್ಬಿಟ್ಟು ಆ ಬೆಚ್ಚಗಿನ ನೀರಿನಲ್ಲಿ ಪೊಟ್ಯಾಷಿಯಂ ಪರ್ಮಾಂಗನೇಟ್ ದ್ರಾವಣದಲ್ಲಿ ನಾವು ಏನು ನೆಣೆ ಬಂದಿದೆ ಆ ಭಾಗವನ್ನು ಸಂಪೂರ್ಣವಾಗಿ ತೊಳಿಬೇಕು. ತೊಳೆದ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಚ್ಛವಾದ ಬಟ್ಟೆಯನ್ನ, ಒಂದು ಪಂಚೆ ಬಟ್ಟೆನ, ಒಂದು ಟವಲ್ ಬಟ್ಟೆನ, ಕ್ಲೀನ್ ಆಗಿರ್ತಕ್ಕಂಥದ್ದು ಅದನ್ನ ಸುತ್ತಿ ಕಟ್ಬಿಟ್ರೆ ಸಾಕಷ್ಟು ನೀವು ಅದಕ್ಕೆ ಒಂದು ಒಳ್ಳೇದು ಮಾಡಿದಂಗೆ ಆಗುತ್ತೆ. ತದನಂತರ ಡಾಕ್ಟರ್ ಬರೋವರೆಗೂ ಕಾಯ್ಬೇಕು. ಡಾಕ್ಟರ್ ಬರೋದು ತಡ ಆಗ್ತಾ ಇದೆ, ನಾವು ಅಲ್ಲಿವರೆಗೂ ಏನಾದ್ರೂ ಒಂದು ಟ್ರೀಟ್ಮೆಂಟ್ ಮಾಡ್ಬೇಕಲ್ಲ, ಏನ್ ಮಾಡ್ಲಿ ಅಂತಂದ್ರೆ, ನೀವು ಇನ್ನೂ ಒಂದು ಮಾಡಬಹುದು, ಅದು ತುಂಬಾ ಊತ ಇರುತ್ತೆ, ಜಾನುವಾರಿಗೆ ನೋವಿರುತ್ತೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಫ್ರಿಡ್ಜ್ ಇದ್ರೆ ಐಸ್ ಅನ್ನ ತಗೊಂಡು ಐಸ್ ನೀರನ್ನು ಮಾಡ್ಕೊಂಡು ಇದ್ರ ಮೇಲೆ ಅವಾಗವಾಗ ಎರಚ್ತಾ ಇದ್ರೆ ಆ ಊತ ನಿಧಾನವಾಗಿ ಕಮ್ಮಿ ಆಗ್ತಾ ಬರುತ್ತೆ. ಹಾಗೇನೆ ಕೆಲವೊಂದು ಮನೆ ಮದ್ದುಗಳನ್ನ ನಾನು ನಿಮಗೆ ಹೇಳ್ತೀನಿ. ಮೊದಲನೇದಾಗಿ ಮುಟ್ಟಿದ್ರೆ ಮುನೆ ಸೊಪ್ಪು. ಈ ಮುಟ್ಟಿದ್ರೆ ಮುನಿ ಸೊಪ್ಪನ್ನ ಒಂದೆರಡು ಬೊಗಸೆಯಷ್ಟು ತಗೊಳ್ಳಿ, ಇದನ್ನ ಚೆನ್ನಾಗಿ ಜಜ್ಜಿಬಿಡಿ. ಜಜ್ಜಿಬಿಟ್ಟು ಉಂಡೆ ತಡ ಮಾಡಿಬಿಟ್ಟು ಅದನ್ನ ರಾಸುಗಳ ದವಡೆಗೆ ನೇರವಾಗಿ ಕೊಟ್ಟು ಒಂದೆರಡು ಮೂರು ಉಂಡೆನ ತಿನ್ನಿಸ್ಬೇಕು. ಹಾಗೇನೆ ಅದನ್ನ ಮುಟ್ಟಿದ್ರೆ ಮುನಿ ಸೊಪ್ಪನ್ನ ಹಿಂಡ್ಕೊಂಡು ರಸ ತೆಗೆದುಬಿಟ್ಟು ಎಲ್ಲಿ ನೆನೆ ಬಂದಿದೆ ಆ ಜಾಗಕ್ಕೆ, ಹಾಗೇನೆ ಮಡಲಿನ ಒಳಭಾಗಕ್ಕೂ ಕೂಡ ಅದನ್ನ ಸವರಬೇಕು. ಈ ರೀತಿಯಾಗಿ ಎರಡು ಮೂರು ದಿನ ಸವರಿದ್ರೆ ನಿಧಾನವಾಗಿ ಆ ಊತಾನು ಎಲ್ಲ ಕಮ್ಮಿ ಆಗುತ್ತೆ. ಅಂದ್ರೆ ಇದಕ್ಕೆ ಮುಂಚೆ ಡಾಕ್ಟರ್ನ ಕರೆಸ್ಬಿಟ್ಟು ಆ ಒಂದು ಏನು ಹೊರಗಡೆ ಬಂದಿದೆ ಗರ್ಭಕೋಶ ಅದನ್ನ ಒಳಗೆ ತಳ್ಳಿಸಿ ಅವರು ಬೇರೆ ಟ್ರೀಟ್ಮೆಂಟ್ ಮಾಡ್ತಾರೆ, ಅದನ್ನು ಕೂಡ ಮಾಡಬೇಕಾಗತ್ತೆ. ಮುಟ್ಟಿದ್ರೆ ಮುನಿ ಸೊಪ್ಪಿನ ಜೊತೆಗೆ ಶತಾವರಿ ಗಡ್ಡೆ, ಈ ಶತಾವರಿ ಗಡ್ಡೆಯನ್ನ ನಾವು ಹಾಲಿನ ಪ್ರಮಾಣವನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ ಕೂಡ ಬಳಸ್ತೀವಿ. ಅದೇ ಶತಾವರಿ ಗಡ್ಡೆಯನ್ನ ಒಂದು ಎರಡು ಬೊಗಸೆಯಷ್ಟು ತಗೊಳ್ಳಿ, ಆ ತುಂಡುಗಳನ್ನ ಚೆನ್ನಾಗಿ ಅರಿಬೇಕು. ಹೆಂಗ್ ಅರಿಬೇಕಪ್ಪ ಅಂದ್ರೆ ಒಳತಲ್ಲಲ್ಲಿ ನೀವು ರುಬ್ಬಿಕೊಂಡು ಅಥವಾ ಮಿಕ್ಸಿನಲ್ಲಿ ಚೆನ್ನಾಗಿ ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಬಿ ಮೃದುವಾಗಿ ಒಳ್ಳೆ ಬೆಣ್ಣೆ ತರ ಹಾಕಿದ್ರು ಆಗ್ಬೇಕು. ಆ ರೀತಿನಲ್ಲಿ ಅರ್ದ್ಮೇಲೆ ಅದಕ್ಕೆ ಸ್ವಲ್ಪ ಶೇಂಗಾ ಎಣ್ಣೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ನೆನೆ ಬಂದಿರತಕ್ಕಂತ ಭಾಗಕ್ಕೆ, ಹಾಗೇನೆ ಮಡಲಿನ ಒಳಭಾಗಕ್ಕೂ ಕೂಡ ಅದನ್ನ ಚೆನ್ನಾಗಿ ಅದನ್ನ ಹಚ್ಚಿಬಿಟ್ಟು ನಿಧಾನವಾಗಿ ನೀವೇನೆ ಆ ಒಂದು ಭಾಗವನ್ನ ಒಳಗಡೆ ಒತ್ತಿ ಸೇರಿಸಲಿಕ್ಕೂ ಕೂಡ ಪ್ರಯತ್ನ ಪಡಬಹುದು ಈ ಶತಾವರಿ ಗಡ್ಡೆ ನಿಮ್ಮಲ್ಲಿ ಸಿಕ್ಕಿದ್ರೆ. ಜೊತೆಗೆ ಪಶುವೈದ್ಯರ ಸಲಹೆ ಸೂಚನೆಗಳನ್ನ ತಪ್ಪದೆ ಪಾಲಿಸಿ ಈ ಸಂದರ್ಭದಲ್ಲಿ ನಾವು ಹೆಚ್ಚು ನಿರ್ಲಕ್ಷ್ಯ ಮಾಡೋದು ಬೇಡ. ಚೆನ್ನಾಗಿ ನೋಡಿಕೊಂಡು ಈ ಮೈ ಹಾಯೋದನ್ನ ತಪ್ಪಿಸಬೇಕಾಗ್ತದೆ. ಇವತ್ತಿನ ಎರಡನೇ ಸಮಸ್ಯೆ, ಕರು ಹಾಕಿದೆ ನಮ್ಮ ರಾಸು ಆದ್ರೆ ಸತ್ತೆ ಬೀಳ್ತಾ ಇಲ್ಲ. ಬಹುಶಃ ಇದು ಕೂಡ ಕೆಲವೊಮ್ಮೆ ಈ ಮಿಶ್ರತಳಿ ರಾಸುಗಳನ್ನ ಯಾರು ಸಾಕಿರ್ತೀರಿ ಅವರಿಗೆ ತುಂಬಾನೇ ಸಮಸ್ಯೆ ಆಗ್ತದೆ. ಜೊತೆಗೆ ನಮ್ಮಲ್ಲಿ ಒಂದು ಮೂಢನಂಬಿಕೆ ಬೇರೆ ಇದೆ, ಕೆಲವರು ಎಲ್ಲಾ ರೈತರು ಅಲ್ಲ, ಕೆಲವು ರೈತರಲ್ಲಿ ಒಂದು ಮೂಢನಂಬಿಕೆ ಏನಪ್ಪ ಅಂತಂದ್ರೆ ಕರು ಹಾಕಿದ್ಮೇಲೆ ಕಸ ಬೀಳೋವರೆಗೂ ನಾವು ಕರುವಿಗೆ ಹಾಲು ಕುಡಿಸಬಾರದು. ಇದು ಕೂಡ ಒಂದು ದೊಡ್ಡ ಮೂಢನಂಬಿಕೆ, ಆ ರೀತಿ ಖಂಡಿತ ಮಾಡಬಾರದು. ಏನು ಕರು ಹಾಕಿದ ಮೇಲೆ ಹಸುವಿನ ಹಾಲು, ಆ ಒಂದು ಗಿಣ್ಣು ಹಾಲು ಏನಿರುತ್ತೆ ಕೊಲೆಸ್ಟ್ರಮ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಕರಿತೀವಿ, ಅದು ನಿಜವಾಗ್ಲೂ ಅಮೃತನೇ ಸರಿ. ಆ ಕರುವಿಗೆ ಅರ್ಧ ಗಂಟೆ ಒಳಗಾಗಿ ನಾವು ಈ ಗಿಣ್ಣು ಹಾಲನ್ನು ಕುಡಿಸದೆ ಹೋದ್ರೆ ಮುಂದೆ ಆ ಕರು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗಲ್ಲ, ಹಾಗೇನೆ ಕೆಲವಾರು ಸಮಸ್ಯೆಗಳು ಅದಕ್ಕೆ ಬರಬಹುದು. ಹಾಗಾಗಿ ಕಸ ಹಾಕ್ಲಿ ಬಿಡ್ಲಿ, ಅರ್ಧ ಗಂಟೆ ಒಳಗಡೆ ಯಥೇಚ್ಛವಾಗಿ ಕರುವಿಗೆ ಸಾಕಷ್ಟು ಪ್ರಮಾಣದಲ್ಲಿ ನಾವು ಗಿಣ್ಣು ಹಾಲನ್ನ ಕುಡಿಸಲೇಬೇಕಾಗ್ತದೆ. ಆಯ್ತು, ಯಾಕೆ ಈ ಸತ್ತೆ ಬೀಳಲ್ಲ ಅಥವಾ ಈ ಒಂದು ಮಾಸು ಹೊರಗಡೆ ಹಾಕೋದು ತಡ ಆಗ್ತದೆ ಅಂತ ನೋಡೋಣ. ನಾನು ಮೊದಲೇ ಹೇಳಿದಾಗೆ ಗರ್ಭದ ಅವಧಿಯಲ್ಲಿ ನಾವು ದನಗಳಿಗೆ ನೀಡ್ತಕ್ಕಂಥ ಪೋಷಣೆ ತುಂಬಾನೇ ಮುಖ್ಯ ಆಗ್ತದೆ. ಹಾಗಾಗಿ ನಮ್ಮ ದನಗಳಿಗೆ ನಾವು ನೀಡ್ತಕ್ಕಂಥ ಪೋಷಣೆ ಕಡಿಮೆ ಆದ್ರೂ ಕೂಡ ಕೆಲವೊಮ್ಮೆ ಈ ಕಸ ಹಾಕೋದು ತಡ ಆಗ್ಬೋದು. ಆದ್ರೆ ಒಂದನ್ನ ನೀವು ಗಮನ ಇಟ್ಕೋಬೇಕಾಗ್ತದೆ ಏನಂತಂದ್ರೆ, ಕರು ಹಾಕಿದ ಮೇಲೆ 24 ಗಂಟೆಗಳ ಕಾಲ ನಾವು ಕಸ ಹಾಕ್ಲಿಕ್ಕೆ ಕಾಯ್ಬೇಕಾಗತ್ತೆ. 24 ಗಂಟೆಗೆ ಮುಂಚೆನೆ ನೀವು ಯಾರಾದ್ರೂ ಒಬ್ಬ ಡಿ ದರ್ಜೆ ನೌಕರರನ್ನು ಅಥವಾ ಕಾಂಪೌಂಡರ್ನ ಮತ್ತೊಬ್ಬರನ್ನ ಕರ್ಕೊಂಡ್ಬಂದು ಇಲ್ಲ ತೆಗಿಲೇಬೇಕು ಅಂತ ನೀವು ಹಠ ಮಾಡಿಬಿಟ್ಟು ಆ ಕಸವನ್ನ ತೆಗೆಸೋದೇನಿದೆ ಅದು ಕೂಡ ದನಗಳಿಗೆ ಡೇಂಜರ್. ಖಂಡಿತವಾಗ್ಲೂ ನಾವು ಆ ರೀತಿ ಮಾಡಬಾರದು. ನಾವು ಕೈ ಹಾಕಿ ಶ್ರಮ ಪಟ್ಟು ಈ ಒಂದು ಸತ್ತೆಯನ್ನ ಅಥವಾ ಕಸವನ್ನ ಗರ್ಭದ ಚೀಲದಿಂದ ಬೇರ್ಪಡೆ ಮಾಡ್ಲಿಕ್ಕೆ ನೋಡಿದ್ರೆ ಗರ್ಭಕ್ಕೆ ಗಾಯ ಆಗ್ಬಿಟ್ಟು ಒಳಗಡೆ ನಂಜಾಗಿ ಮುಂದೆ ಅದು ಗರ್ಭ ನಿಲ್ತಕ್ಕಂತ ಒಂದು ಸಾಧ್ಯತೆಗಳೇ ಕ್ಷೀಣ ಆಗಿ ಹೋಗಬಹುದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೈ ಹಾಕಿಸಿ ಬಲವಂತವಾಗಿ ಸತ್ತೆಯನ್ನ ತೆಗೆಯೋ ಪ್ರಯತ್ನವನ್ನ ಮಾಡಬಾರದು. ಅದು ಒಂದು. ಇನ್ನೊಂದು ವಿಚಾರವನ್ನು ನೆನ್ಪಿಟ್ಕೊಳ್ಳಿ, ಕೆಲವರು ಏನ್ ಮಾಡ್ತೀರಿ, ಕಸ ಹೊರಗಡೆ ನೇತಾಡ್ತಿರುತ್ತೆ, ಅದಕ್ಕೆ ಏನಾದ್ರೂ ಒಂದು ಭಾರವಾಗಿರ್ತಕ್ಕಂತ ಒಂದು ಕಲ್ಲನ್ನು ಅಥವಾ ಇಟ್ಟಿಗೆಯನ್ನು ಕಟ್ಟಿದ್ರೆ ಅದು ನಿಧಾನವಾಗಿ ಬಿದ್ದೋಗುತ್ತೆ ಅಂತಂದ್ಬಿಟ್ಟು ಒಂದು ಮೂಢನಂಬಿಕೆಯಿಂದ ಕಲ್ ಕಟ್ತೀರಿ ಇಲ್ಲ ಇಟ್ಟಿಗೆ ಕಟ್ತೀರಿ, ಅದು ಕೂಡ ತಪ್ಪು. ಯಾವುದೇ ಭಾರವಾದ ವಸ್ತುವನ್ನ ನೇತಾಡ್ತಾ ಇರತಕ್ಕಂತ ಕಸಕ್ಕೆ ನಾವು ಕಟ್ಟಬಾರದು. ಹಾಗಾದ್ರೆ ಏನ್ ಮಾಡ್ಬೇಕು ಡಾಕ್ಟ್ರೆ? ಡಾಕ್ಟರ್ ಕರೆಸಿ ತೆಗೆಸಬೇಡ ಅಂತಾನು ಹೇಳ್ತೀರಿ, ಜೊತೆಗೆ ಕಲ್ಲನ್ನು ಕಟ್ಟಬೇಡಿ ಅಂತೀರಿ, ಮತ್ತೇನ್ ಮಾಡ್ಲಿ ಅಂತ ನೀವು ಕೇಳೋದಾದ್ರೆ 24 ಗಂಟೆಗಳ ಕಾಲ ನೀವು ವೆಯ್ಟ್ ಮಾಡಿ. ಅಷ್ಟೊಳಗೆ ನೀವು ಏನಾದ್ರು ಮನೆ ಮದ್ದನ್ನ ಖಂಡಿತವಾಗ್ಲೂ ಮಾಡಬಹುದು. ಆ ಮನೆ ಮದ್ದುಗಳ ಬಗ್ಗೆ ಹೇಳ್ತೀನಿ ಕೇಳಿ. ಮೊದಲನೇದಾಗಿ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಕೆಲವರು ಇದನ್ನ ರೆಕಾರ್ಡ್ ಮಾಡಿದ್ದಾರೆ. ಉತ್ತರಾಣಿ ಗಿಡ, ಉತ್ತರಾಣಿ ಗಿಡವನ್ನ ಬೇರು ಸಮೇತವಾಗಿ ಒಂದು ದೊಡ್ಡ ಉತ್ತರಾಣಿ ಗಿಡವನ್ನೇ ನೀವು ಚೆನ್ನಾಗಿ ಕಿತ್ತಿಟ್ಕೊಳ್ಳಿ. ಕಿತ್ತುಬಿಟ್ಟು ಅದನ್ನ ಬೇರು ಮೇಲ್ಮುಖವಾಗಿ ಜೋತಾಡ್ತಾ ಇರೋ ಕಸಕ್ಕೆ ಕಟ್ಟಬೇಕು. ಒಂದು ದಾರವನ್ನ ಉಪಯೋಗಿಸ್ಕೊಂಡು ಚೆನ್ನಾಗಿ ಕಟ್ಟಬಿಡಿ. ಕಟ್ಟಿ ಸ್ವಲ್ಪ ಹೊತ್ತು ಕಾಯ್ಬೇಕು. ಕಾದ್ಬಿಟ್ಟು ಏನು ಕಸ ಕೆಳಗಡೆ ಬಿದ್ದೋಗುತ್ತೆ, ಬಿದ್ದ ಮೇಲೆ ಆ ಕಸ ಹಾಗೆ ಉತ್ತರಾಯಣ ಕಡ್ಡಿ ಎರಡನ್ನು ದೂರ ತಗೊಂಡೋಗ್ಬಿಟ್ಟು ಯಾವ್ದಾದ್ರು ತಿಪ್ಪೆಗೆ ಚೆಲ್ಬೇಕು ಅಥವಾ ಒಂದು ಗುಂಡಿನಲ್ಲಿ ಊಣಾಕ್ಬೇಕು ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಮಾವಿನ ಸೊಪ್ಪು ಮತ್ತೆ ಬಿದಿರು ಸೊಪ್ಪು, ಹಾಗೇನೆ ಹಾಲ್ವಾಣ ಸೊಪ್ಪು, ಮಾವು ಬಿದಿರು ಹಾಗೂ ಹಾಲ್ವಾಣದ ಎಲೆಗಳನ್ನ ತಲಾ 1/2 kg ತಗೊಳ್ಳಿ. ಮೂರನ್ನು ಮಿಶ್ರಣ ಮಾಡಿ ಜಾನುವಾರುವಿಗೆ ತಿನ್ನಿಸಿ. ಇನ್ನೊಂದು ಕಷ್ಟ ಆಗ್ತಾ ಇದೆ ಅಂತಂದ್ರೆ ಚೆನ್ನಾಗಿ ಜಜ್ಜಿಬಿಟ್ಟು ಉಂಡೆ ಮಾಡಿ ಅದಕ್ಕೆ ಬೇಕಾದ್ರೆ ಸ್ವಲ್ಪ ಬೆಲ್ಲವನ್ನು ನೀವು ಮಿಶ್ರಣ ಮಾಡಿಕೊಂಡು ಉಂಡೆ ತರ ಮಾಡಿ ಅದಕ್ಕೆ ಕೊಟ್ಟರು ಈಸಿಯಾಗಿ ತಿಂದು ಬಿಡ್ತವೆ. ಇವೆಲ್ಲ ಏನ್ ಮಾಡ್ತವೆ ಅಂದ್ರೆ, ಇವೆಲ್ಲ ಎಕ್ಬೋಲಿಕ್ಸ್ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ನಲ್ಲಿ. ಎಕ್ಬೋಲಿಕ್ಸ್ ಅಂತಂದ್ರೆ ಗರ್ಭಾಶಯದಲ್ಲಿ ಇರತಕ್ಕಂತ ಗಲೀಜೇನಿದೆ ಅದನ್ನ ಹೊರಗಡೆ ಆಗ್ತಕ್ಕಂತ ಒಂದು ಔಷಧಿ. ಸೊ ಈ ಮಾವಿನ ಎಲೆ, ಬಿದಿರಿನ ಎಲೆಗೆ, ಹಾಲ್ವಾಣದ ಎಲೆಗಳು ಆ ಗರ್ಭಾಶಯದ ಒಳಭಾಗದಲ್ಲಿ ಇರತಕ್ಕಂತ ಎಲ್ಲ ಗಲೀಜನ್ನ ಹೊರಗಾಕ್ಲಿಕ್ಕೆ ಸಹಾಯ ಮಾಡ್ತವೆ. ಸೊ ಈ ರೀತಿಯಾಗಿ ನಾವು ದಿನಕ್ಕೆ ಒಂದೇ ಸಲ ಈ ಮಾವು, ಬಿದಿರು ಮತ್ತು ಹಾಲ್ವಾಡ ಏನು ಅರ್ಧ ಕೆಜಿ ತಗೊಂಡು ತಿನ್ಸಿ ಅಂತ ಹೇಳಿದೆ ನಾನು, ಅದನ್ನ ಒಂದು ಸಲ ಮಾತ್ರ ಮಾಡಬೇಕು, ಮತ್ತೆ ಅದನ್ನ ಪುನರಾವರ್ತನೆ ಮಾಡೋದು ಬೇಕಾಗಿಲ್ಲ. ಇನ್ನೂ ಒಂದು ಔಷಧಿ ಹೇಳ್ತೀನಿ, ಸುಲಭವಾಗಿ ಮಾಡಬಹುದು. ಅಗಸೆ ಬೀಜ, ಈ ಅಗಸೆ ಬೀಜಕ್ಕೆ ಸಾಕಷ್ಟು ಔಷಧೀಯ ಗುಣಗಳಿರ್ತವೆ. ಒಂದು ಅರ್ಧ ಪಾವಷ್ಟು ಅಗಸೆ ಬೀಜವನ್ನು ತಗೊಂಡು ಅದನ್ನ ಸ್ವಲ್ಪ ನೀರನ್ನ ಅಥವಾ ಒಂಚೂರು ಎಣ್ಣೆನ ಹಾಕೊಂಡು ಚೆನ್ನಾಗಿ ಅರೆದುಬಿಟ್ಟು 6 ಗಂಟೆಗಳ ಅಂತರದಲ್ಲಿ 2 ಬಾರಿ ತಿನ್ನಿಸಬೇಕು. ಅಂದ್ರೆ ಇವಾಗ ಒಂದು ಬೆಳಿಗ್ಗೆ 10 ಗಂಟೆಗೆ ಕೊಟ್ರೆ ಮತ್ತೆ ಸಂಜೆ 4 ಗಂಟೆಗೆ ಇನ್ನೊಂದ್ಸಲ ಕೊಡ್ತಕ್ಕಂಥದ್ದು. ಅರ್ಧ ಪಾವಷ್ಟೇ ಅಗಸೆ ಬೀಜವನ್ನ ನೀರಿನಲ್ಲಿ ಅಥವಾ ಎಣ್ಣೆನಲ್ಲಿ ಚೆನ್ನಾಗಿ ಅರೆದುಬಿಟ್ಟು ಅದನ್ನ 2 ಭಾಗ ಮಾಡ್ಕೊಳ್ಳಿ, 6 ಗಂಟೆಗಳ ಅಂತರದಲ್ಲಿ 2 ಸಲ ಕೊಡಿ. ಇದರಿಂದ ಕೂಡ ನಾವು ಸತ್ತೆ ಬಿದ್ದೋಗೋ ರೀತಿಯಲ್ಲಿ ನೋಡಬಹುದು. ಜೊತೆಗೆ ಲೋಳೆ ಸರದ ಬಗ್ಗೆ ಅಂತೂ ನಾನು ಹಲವಾರು ಬಾರಿ ಪ್ರಸ್ತಾಪ ಮಾಡಿದ್ದೀನಿ. ಈ ಒಂದು ಸಮಸ್ಯೆಗೂ ಕೂಡ ಅಷ್ಟೇನೆ, ಲೋಳೆ ಸರದ ಒಂದು ದೊಡ್ಡ ಪಟ್ಟೆಯನ್ನು ತಗೊಳ್ಳಿ, ಅದನ್ನು ನೇರವಾಗಿ ಹೊಟ್ಟೆಗೆ ತಿನ್ನಿಸಿ, ಹಾಗೇನೆ ಇನ್ನೊಂದು ಲೋಳೆ ಸರದ ಪಟ್ಟೆಯಿಂದ ತಿರುಳನ್ನು ತಗೊಂಡು ಆ ತಿರುಳನ್ನ ಯೋನಿಯ ಭಾಗಕ್ಕೆ ಚೆನ್ನಾಗಿ ಸವರೋದ್ರ ಮುಖಾಂತರ ಕೂಡ ನಾವು ಈ ಕಸವನ್ನ ಹೊರಗಡೆ ಹಾಕ್ಲಿಕ್ಕೆ ಜಾನುವಾರುಗಳಿಗೆ ಸಹಾಯ ಮಾಡಬಹುದು. ಸ್ನೇಹಿತರೆ, ಇವತ್ತಿನ ದಿನ ನಾವು ರಾಸುಗಳಲ್ಲಿ ನೆಣೆ ಬಂದಾಗ ಏನ್ ಮಾಡಬೇಕು, ಹಾಗೇನೆ ಒಂದು ಕರು ಹಾಕಿದ ಮೇಲೆ ಕಸ ಬೀಳದೆ ಹೋದ್ರೆ ಏನ್ ಮಾಡಬೇಕು ಅಂತ ತಿಳ್ಕೊಂಡಿದೀವಿ. ಮುಂದಿನ ವಾರ ಕುಂದು ರೋಗ ಅಥವಾ ಕುಂಟು ಹಲಗೆ ರೋಗ, ಇದರಿಂದ ಕುಂದು ಹೋಗ್ತಕ್ಕಂತ ರಾಸುಗಳಿಗೆ ಯಾವ ರೀತಿಯ ಮನೆ ಮದ್ದು ಪ್ರಯೋಗ ಮಾಡಬಹುದು, ಹಾಗೇನೆ ನಮ್ಮ ಉಳುಮೆ ರಾಸುಗಳಿಗೆ ಒಂದು ಹೆಗಲು ಬಾವು ಅಂತ ಏನ್ ಬರ್ತದೆ, ಅದಕ್ಕೆ ಏನ್ ಚಿಕಿತ್ಸೆ ಮಾಡಬಹುದು ತಿಳ್ಕೊಳ್ಳೋಣ. ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿ ಸಂಖ್ಯೆ 9008 9888 3 2 9008 9888 3 2. ನಮಸ್ಕಾರ. ಇಟ್ಟರೆ ಸಗಣಿಯಾದೆ, ಕಟ್ಟಿದರೆ ಕುರುಳಾದೆ, ಸುತ್ತದೆ ನೊಸಲಿಗೆ ವಿಭೂತಿಯಾದೆ, ತಟದೆ ಹಾಕಿದರೆ. ಇದುವರೆಗೂ ಜನಪದ ಪಶುವೈದ್ಯ ಪಶು ಚಿಕಿತ್ಸೆಯಲ್ಲಿ ಮನೆ ಮದ್ದು ಕುರಿತಾದ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಬರವಾದೆ ನೀನಾದಿಗಾದೆಯೋ ಎಲೆ ಮಾನವ, ಹರಿ ಹರಿ ಬಾಬು ನಾನು. ತಾಂತ್ರಿಕ ಮಾಹಿತಿ ಡಾಕ್ಟರ್ ಪಿ ರವಿಕುಮಾರ್. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಸಂಕಲನ ಗೌರ ರವಿಶಂಕರ್. ಇದು ಹಾಸನ ಆಕಾಶವಾಣಿಯ ಹೆಮ್ಮೆಯ ಕಾಣಿಕೆ. ಮಧುರ ಗಾನಕ್ಕಾದೆ ನೀನಾದಿಗಾದೆಯೋ ಮಾನವ, ಹರಿ ಹರಿ ಗೋವು ನಾನು, ಹರಿ ಹರಿ ಗೋವು ನಾನು, ನೀನಾದಿಗಾದೆಯೋ. ನುವಾಲ್ಗಿ ಶ್ರಾವಣ ರೈತರ ಕಲ್ಯಾಣ, ಎಲ್ಲ ಬೆಳೆಗಳಿಗೆ ಕೊಡಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ. ಎಲ್ಲ ಬೆಳೆಗಳಿಗೆ ಬಳಸುವ ಪೋಷಕ ದ್ರಾವಣವಾದ ನುವಾಲ್ಗಿ, ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವಿದು. ಪ್ರಾಯೋಜಕರು ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಜಿ ಡಿ ಈಶ್ವರಪ್ಪ. ಹಾಸನ ಡಿಸ್ಟಿಕ್ ಬೇಲೂರು ತಾಲೂಕು ಗೊರೂರಿಂದ ಬಂದಿದ್ದೇನೆ. ನೋವಾಲ್ಗಿ ಬಹಳಷ್ಟು ಪ್ರಯೋಜನವಾಗಿದೆ. ನಾನು 2008 ಬೇಸಿಗೆಯಲ್ಲಿ ಶುಂಠಿ ನಾಟಿ ಮಾಡುವಾಗ ಶುಂಠಿ ಜೊತೆಗೆ ಸಿಲ್ವರ್ ಅನ್ನು ಹಾಕಿ ಎರಡು ಒಟ್ಟಿಗೆ ಬೆಳೆ ಮಾಡಿದೆ. ಶುಂಠಿನೂ ಚೆನ್ನಾಗಿ ಬಂತು, ಸಿಲ್ವರ್ ಗಿಡನು ಒಂದ್ ವರ್ಷಕ್ಕೆ 3 ಬೆಳೆ ಬಂದ ಟೈಪ್ ಅಲ್ಲಿ ಸಿಲ್ವರ್ ಅನ್ನು ಬಂತು. ಬೇಸಿಗೆಯಲ್ಲಿ ಟಿಸಿ ಹೋಯ್ತು, ಸಿಲ್ವರದಿಂದ ಶುಂಠಿ ಸ್ವಲ್ಪ ಒಳ್ಳೇದಾಯ್ತು. ನೆರಳು ಬಂದಿದ್ರಿಂದ ತುಂಬಾ ಚೆನ್ನಾಗಿ ಶುಂಠಿನೂ ಬಂತು, ಸಿಲ್ವರ್ ಒಳ್ಳೆ ಚೆನ್ನಾಗಿ ಬಂತು. 12 ಕುಂಟೆಗಿನ ಶುಂಠಿ ಮಾಡಿದ್ದೆ. ನೋವಾಲ್ಗೆ ಅದು 8 ಟೈಮ್ ಮಾತ್ರ ಹೊಡೆದಿದ್ದೆ, 2 ಬ್ಯಾಚ್ ಹೊಡೆದೆ. ರೋಗನು ಕಂಟ್ರೋಲ್ ಆಯ್ತು, ಸಿಲ್ವರ್ ಗಿಡನು ಚೆನ್ನಾಗಿ ಬಂತು, ಶುಂಠಿನೂ ಚೆನ್ನಾಗಿ ಬಂತು, ಒಳ್ಳೆ ಬಿತ್ತನೆಗೂ ಹೋಯ್ತು. ಅವತ್ತು 12 ಕುಂಟೆಗೆ 95 ಕಿಲೋ ಶುಂಠಿ ಆಗಿತ್ತು. ಅದೇ ಶುಂಠಿ ನೆಕ್ಸ್ಟ್ ವರ್ಷ ಬೆಳೆದೆ. ಅವಾಗ ಹಾಕಿದ ಜಾಗಕ್ಕೆ ಹಾಕಿ ಸ್ವಲ್ಪ ಇಳುವರಿಯಲ್ಲಿ ಕಡಿಮೆ ಆಯ್ತು, ಆದ್ರೂ ಒಳ್ಳೆ ಬೆಳೆ ಬಂತು. ಗೆಣಸು ಕಡಿಮೆ ಖರ್ಚು ಹೆಚ್ಚು ಆದಾಯ. ನಾವು ಸ್ವಂತ ಬೆಳ್ಕೊಂಡ್ರೆ ಯಾವುದೇ ಖರ್ಚೇ ಇರಲ್ಲ, ನಾವು ಅದರ ಬಳ್ಳಿಗೂ ದುಡ್ಡು ಕೊಡೋಂಗಿಲ್ಲ, ಆಮೇಲೆ ದನಿನ ಗೊಬ್ಬರ ಹಾಕಿರ ಸೈನ ಗೊಬ್ಬರಕ್ಕೂ ದುಡ್ಡು ಹಾಕಂಗಿಲ್ಲ, ಯಾವುದೇ ರೋಗ ರುಜಿನ ಬರಲ್ಲ. ಸ್ಟಾರ್ಟಿಂಗ್ ನಾಟಿ ಮಾಡುವಾಗ ನಮ್ಮ ಹತ್ರ ಎತ್ತಿರಲಿಲ್ಲ ಅರ್ಥೆ ಹೊಡೆಯಕ್ಕೆ. 12 ಕುಂಟಿಗೆಲ್ಲ ಒಂದು 1 ಸಾವಿರ ದುಡ್ಡು ಕೊಡಬೇಕಾಗುತ್ತೆ. ಒಂದೇ ಒಂದು ಅರ್ಥ ಹೊಡೆದಿದೆ. 20 ಕುಡಿ ಹೊಡೆದ್ಮೇಲೆ ನೋವಾಲ್ಗಿ ಹೊಡೆದೆ. ಫುಲ್ ಒಂದು 20 ಫುಲ್ ಕವರ್ ಆಯ್ತು. ಮೀನ್ಸ್ ಕೂಳಿಗೆ ಗೆಣಸ್ ಮಾಡಿದ್ದೆ. ಬೇಸಿಗೆ ಟೈಮಲ್ಲಿ ನೀರಿನ ಸಮಸ್ಯೆನೂ ಇದು ಕಂಟ್ರೋಲ್ ಮಾಡುತ್ತೆ. ನೋವಾಲ್ಗಿ ಹೊಡೆಯೋದ್ರಿಂದ ನೀರಿನ ಉಳಿತಾಯ ಆಯ್ತು, ಬೆಳೆನು ಬೆಳೆಯಿತು, ಆಮೇಲೆ ಕಳೆ ಕಿಲೋದು ಉಳಿತು, ಅರ್ಧ ಉಳಿಯೋದು ಉಳಿಯಿತು. ಕಿತ್ತು ನಾಟಿ ಮಾಡುವಾಗ ದನಗಳಿಗೆ ಒಳ್ಳೆ ಉತ್ಕೃಷ್ಟವಾದ ಮೇವಾಯ್ತು. ಅದು ಬೇಸಿಗೆ ಟೈಮಲ್ಲಿ ಬರೋದ್ರಿಂದ ದನಗಳಿಗೆ ಒಳ್ಳೆ ಚೆನ್ನಾಗಿ ಹಸಿ ಮೇವನ್ನು ಆಗಿತ್ತು, ಪರಿವರ್ತನೆ ಮಾಡಿ ತಿನ್ಬಹುದು. ಅದನ್ನೇ ಕಟ್ ಮಾಡಿ ಬದುಗಳಲ್ಲಿ ಒಣಗಿ ಹಾಕೊಂಡು ಮತ್ತೆ ರೀತಿ ಒಟ್ಕೊಂಡು ತಿನ್ಸಿದ್ರೆ ಒಳ್ಳೆ ಹಾಲಿನ ಇಳುವರಿನೂ ಹೆಚ್ಚಾಗುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಅದೇ ಟೈಪ್ ನಾನು ಇದಕ್ಕೂ ನೇಪೇರಿಗೆ ಹೊಡೆದಿನಿ. ನೇಪೇರು ಯಾವುದೇ ನೇಪೇರು ಬೆಳೆಯಲಿ, ದನಗಳು ಅದು ಗರಿಯಲ್ಲಿ ಸುಂಕು ಟೈಪ್ ಬರುತ್ತೆ, ಅವು ತಿನ್ನಕಾಗಲ್ಲ, ಗಟ್ಟಿ ಕಡಿಯಕಾಗಲ್ಲ. ನೋವಾಲ್ಗಿ ಏನ್ ಹೊಡೆದ್ರಿಂದ ಈ ನೊಜೆ ಗುತ್ತಿ ಬರುತ್ತಲ್ಲ ಆ ಟೈಪ್ ಫುಲ್ ಸ್ಮೂತ್ ಆಗಿ ಬರುತ್ತೆ. ಆಮೇಲೆ ತಿನ್ನಕ್ಕೂ ತಿನ್ ಕಟ್ ಮಾಡಕ್ಕೂ ಸ್ಮೂತ್ ಆಗಿ ದನಗಳಿಗೆ ಅಲ್ಲಿಗೆ ಸ್ಮೂತ್ ಆಗಿ ಸಿಗುತ್ತೆ. ಆಮೇಲೆ ಕಡ್ಡಿ ವೇಸ್ಟ್ ಮಾಡ್ಕೊಳಲ್ಲ, ಹಾಳಾಗಲ್ಲ, ತಿಪ್ಪೆಗೆ ಹೋಗೋದು ತಪ್ಪುತ್ತೆ. ನೋವಾಲ್ಗಿದಿಂದ ತುಂಬಾ ಉಪಯೋಗವಾಗಿದೆ ನನಗೆ. ಮತ್ತು ಖರ್ಚು ಕಡಿಮೆ ಆಗಿದೆ, ಗೊಬ್ಬರದ ದುಡ್ಡು ಶೇಕಡಾ 60% ಉಳಿದಂಗಾಗುತ್ತೆ. ಮತ್ತು ಇದರಿಂದ ರೈತರು ತಮ್ಮ ಇನ್ಕಮ್ ಅನ್ನು ಮೊದಲನೇ ಡೆಪಾಸಿಟ್ ಟೈಪ್ ಅಲ್ಲಿ ನಾವೊಂದು LIC ಆ ಟೈಪ್ ಮಾಡ್ಕೊಂತೀವಿ, ಆ ಟೈಪ್ ಮೊದಲನೇ ನಮ್ಗೆ ದುಡ್ಡು ಕೊಡುತ್ತೆ. ಬೇರೆ ಗೊಬ್ಬರ ಕೊಡಿಸ್ಕೊಂಡು ನೀವು 10 ಗೊಬ್ಬರ ಹಾಕೋದು ಒಂದು ಪ್ಯಾಕೆಟ್ ಅಲ್ಲಿ ಉಪಯೋಗ ಆಗುತ್ತೆ. 10 1,000 ಖರ್ಚು ಮಾಡ್ತೀರಿ, 750 ರೂಪಾಯಿ 1,000 ಲೆಕ್ಕ ಹಾಕಿಕೊಂಡು ಹೊಡೆದಿದ್ದು ಸೇರಿ ಇನ್ನು 9,000 ನಮ್ಮ ಅಕೌಂಟ್ ಅಲ್ಲಿ ಮತ್ತೆ ಡೆಪಾಸಿಟ್ ಆಗಿ ಉಳಿಯುತ್ತೆ. ರೈತರು ಮೊದಲು ಇದನ್ನು ಅರ್ಚಿಕೊಂಡು ಕಡಿಮೆ ಖರ್ಚಿನಲ್ಲಿ ನಮ್ಮ ಆರೋಗ್ಯನು ಕಾಪಾಡಿಕೊಂಡು ಮತ್ತು ನಮ್ಮ ಆರ್ಥಿಕ ಸ್ಥಿತಿಯನ್ನು ಎತ್ತು ಮಾಡ್ಕೋಬೇಕೆಂದು ತಮ್ಮಲ್ಲಿ ಎಲ್ಲಾ ರೈತರುಗಳು ಕೇಳಿಕೊಳ್ಳೋದ್ರೆ ನೋವಾಲ್ಗಿಯಿಂದ ತುಂಬಾ ಉಪಯೋಗಗಳಿದೆ ಮತ್ತು ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಹೇಳಲು ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನನ್ನ ಸಂಪರ್ಕಕ್ಕಾಗಿ 9845884027 9845884027 ಎಲ್ಲರಿಗೂ ನನ್ನ ನಮಸ್ಕಾರಗಳು. ರೈತ ಬಾಂಧವರೇ, ಹಲವಾರು ರೈತರು ಅನೇಕ ತರಕಾರಿಗಳಿಗೆ, ಹಣ್ಣಿನ ಬೆಳೆಗಳಿಗೆ, ಶುಂಠಿ, ಕಾಫಿ, ಕಾಳುಮೆಣಸು, ಬಾಳೆ ಇತ್ಯಾದಿ ಬೆಳೆಗಳಲ್ಲಿ ನೂ ಆಲ್ಗಿಯನ್ನು ಬಳಸಿ ಲಾಭ ಕಂಡುಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿಗೆ ನೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 9449611878 9449611878. ಇದುವರೆಗೆ ನೂಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನೂಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯಲ್ಲಿ ಬರುವ ಮುಂದಿನ 5 ದಿನಗಳ ಕಾಲ ಹವಾಮಾನ ಯಾವ ರೀತಿ ಇರಲಿದೆ ಎನ್ನುವ ಕುರಿತಂತೆ ಹಾಸನ ತಾಲೂಕು ಕಂದಲಿಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ರಾಜೇಗೌಡ ಅವರಿಂದ ಮಾಹಿತಿಯನ್ನ ಕೇಳೋಣ. ಆತ್ಮೀಯ ರೈತ ಬಂಧವರೇ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ರಾಜೇಗೌಡ, ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ, ಹಾಸನದಿಂದ ಮಾತಾಡ್ತಿದ್ದೇನೆ. ಮುಂದಿನ 5 ದಿನಗಳು, ಅಂದ್ರೆ ಇವತ್ತು ಶನಿವಾರದಿಂದ ಮುಂದಿನ 5 ದಿನಗಳಲ್ಲಿ ಯಾವ ರೀತಿ ಮಳೆ ಬೀಳಬಹುದು, ಹಾಗೆ ಉಷ್ಣಾಂಶ ಎಷ್ಟಿದೆ, ತೇವಾಂಶ ಎಷ್ಟಿರುತ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಈಗ ಇವತ್ತು 1-8 ಶನಿವಾರ 18 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. ನಾಳೆ ಭಾನುವಾರ 2ನೇ ತಾರೀಕು 19 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. ಆಮೇಲೆ 3ನೇ ತಾರೀಕು ಸೋಮವಾರ 45 ಮಿಲಿಮೀಟರ್ ಬೀಳುವ ಸಾಧ್ಯತೆ, ಅಂದ್ರೆ ಸೋಮವಾರ ಹೆಚ್ಚು ಮಳೆ ಬರುವ ಸಾಧ್ಯತೆ ಇದೆ. ಮಂಗಳವಾರ ಅಂದ್ರೆ 4ನೇ ತಾರೀಕು 20 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. 5ನೇ ತಾರೀಕು ಬುಧವಾರ 24 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಮುಂದಿನ ವಾರ, ಮುಂದಿನ 5 ದಿನಗಳಲ್ಲಿ ಮಧ್ಯಮದಿಂದ ಹೆಚ್ಚಿನ ಮಳೆ ಬೀಳುವ ಸಾಧ್ಯತೆ ಇದೆ. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟು ಹೇಳೋದಾದ್ರೆ, ನಮ್ಮ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟದಾದ್ರೆ, ಒಂದು ಉತ್ತಮವಾದಂತಹ ಮಳೆ ಬೀಳುವ ಸಾಧ್ಯತೆ ಹೆಚ್ಚಿದೆ, ಇನ್ನು ಹೆಚ್ಚಿನ ಮಳೆ ಬೀಳುವ ಸಾಧ್ಯತೆ ಇದೆ. ಹಾಗೆ ಉಷ್ಣಾಂಶವನ್ನು ನೋಡೋದಾದ್ರೆ 27-28 ಡಿಗ್ರಿ ಸೆಲ್ಸಿಯಸ್, ಹಾಗೆ ಕನಿಷ್ಠ ಉಷ್ಣಾಂಶ 19-20 ಡಿಗ್ರಿ ಸೆಲ್ಸಿಯಸ್. ಇನ್ನು ತೇವಾಂಶವನ್ನು ನೋಡೋದಾದ್ರೆ 79-80 ಇರುತ್ತೆ, ಕನಿಷ್ಠ 76-77 ಇರ್ತದೆ. ಗಾಳಿಯ ವೇಗ 5-6 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ, ಅಂದ್ರೆ ಗಾಳಿಯ ವೇಗ ಕಡಿಮೆ ಇರ್ತದೆ, ಮಳೆ ಜಾಸ್ತಿ ಇರ್ತದೆ ಮುಂದಿನ 5 ದಿನಗಳಲ್ಲಿ ಅನ್ನೋದನ್ನ ಇದು ನಮ್ಗೆ ಹೇಳುತ್ತೆ. ಮುಂದಿನ ಶನಿವಾರ ನಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ. ಇದುವರೆಗೆ ಹಾಸನ ಜಿಲ್ಲೆಯಲ್ಲಿ ಬರುವ ಮುಂದಿನ 5 ದಿನಗಳ ಕಾಲ ಹವಾಮಾನ ಯಾವ ರೀತಿ ಇರಲಿದೆ ಎನ್ನುವ ಕುರಿತಂತೆ ಹಾಸನ ತಾಲೂಕು ಕಂದಳಿಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ರಾಜೇಗೌಡ ಅವರಿಂದ ಮಾಹಿತಿಯನ್ನ ಕೇಳಿದರೆ. ಇದುವರೆಗೆ ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಕೃಷಿ ದರ್ಪಣ, ಕೃಷಿ ದರ್ಪಣ, ವಾರದ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ. ಕೇಳಿ ಕಾರ್ಯಕ್ರಮ ಕೃಷಿ ದರ್ಪಣ, ಕೃಷಿ ದರ್ಪಣ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ತಮ್ಮೆಲ್ಲರಿಗೂ ತಿಳಿದ ಹಾಗೆ ಹಾಸನ ಆಕಾಶವಾಣಿಯಿಂದ ಪ್ರಸಾರವಾಗುವ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಬರುವ ಮುಂದಿನ ಒಂದು ವಾರದ ಕಾಲ ನಿಮಗಾಗಿ ಏನೆಲ್ಲ ಕಾರ್ಯಕ್ರಮಗಳು ಸಿದ್ದವಾಗಿರುತ್ತೆ ಅನ್ನುವ ಪಕ್ಷಿ ನೋಟವೇ ಈ ಕೃಷಿ ದರ್ಪಣ. ಬನ್ನಿ ಹಾಗಾದ್ರೆ ಏನೆಲ್ಲ ಕಾರ್ಯಕ್ರಮಗಳು ನಿಮಗಾಗಿ ಸಿದ್ದವಾಗಿದೆ ಎನ್ನುವತ್ತ ನಮ್ಮ ಚಿತ್ತ. ನಾಳೆ ಸಂಜೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸುಸ್ಥಿರ ಆಲೂಗೆಡ್ಡೆ ಬೇಸಾಯವನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಚಿನ್ನದ ಗೆಂಡೆ ಪ್ರಸಾರವಾಗ್ತಿದೆ. ಇದರಲ್ಲಿ ಸುಧಾರಿತ ಆಲೂಗೆಡ್ಡೆ ಬೇಸಾಯ ಈ ವಿಚಾರವಾಗಿ ಸಂವಾದ ಮೂಡ್ ಬರ್ತಾ ಇದೆ. ಇದರಲ್ಲಿ ಭಾಗವಹಿಸುತ್ತಾರೆ ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆಯ ಸಂಯೋಜಕರಾದ ಎಲ್ಜಿ ಕುಮಾರಸ್ವಾಮಿ ಹಾಗೂ ಅರಸೀಕೆರೆ ತಾಲೂಕು ಕುಡುಕುಂದಿಯ ಕೆಎಚ್ ಕುಮಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ರೀನ್ ಇನ್ನೋವೇಶನ್ ಸೆಂಟರ್ ಹಾಸನ. ಬಿತ್ತನೆ ಆಲೂಗೆಡ್ಡೆ ಯಂತ್ರದಲ್ಲಿ ಬಿತ್ತನೆಯನ್ನು ಮಾಡಿದ್ರೆ ಕಳೆ ತೆಗೆಯುವ ಒಂದು ಪ್ರಮೇಯ ಇರಲ್ಲ. ಈ ನಾವು ಅರ್ತೆ ಮಾಡ್ತೀವಿ, ಕುಂಟೆ ಹೊಡಿತೀವಿ, ನೇಗ್ಲು ಹೊಡಿಸ್ತೀವಿ, ಮಣ್ಣೇರಿಸ್ತೀವಿ ಅಂತ ಬೇಸಾಯ ಮಾಡೋ ಪ್ರಮೇಯನೇ ಇರಲ್ಲ ಸರ್. ಒಂದ್ಸಲಿ ಅದ್ ಬಿತ್ತನೆ ಮಾಡ್ಕೊಂಡ್ರೆ ನಾವೇನಿದ್ರು ನೆಕ್ಸ್ಟ್ ಇನ್ನು ಆಲೂಗೆಡ್ಡೆ ಫಸಲನ್ನು ತೆಗಿಯೋ ಮಾತ್ರ ನಾವು ಮತ್ತೆ ಹೊಲಕ್ಕೆ ಹೋಗ್ಬೇಕು. ಬೇವಿನ ಹಿಂಡಿ ಮತ್ತೆ ಜೀವನ ಗೊಬ್ಬರ ಮಿಕ್ಸ್ ಮಾಡಿ ಸೊ ನೆರಳಲ್ಲಿ ಚೆನ್ನಾಗಿ ಬೂಸ್ಟ್ ಬರೋ ತರ ಇಟ್ಟು ಒಂದ್ 15 ದಿನ ನಂತರ ಅದನ್ನ 500 ಕೆಜಿ ಕೊಟ್ಟಿಗೆ ಗೊಬ್ಬರದಲ್ಲಿ ಸೇರಿಸಿ ಭೂಮಿಗೆ ಹಾಕೋದ್ರಿಂದ ಸೊ ಗಿಡ ಸಾಯೋದನ್ನ ನಾವು ಕಡಿಮೆ ಮಾಡಬಹುದು. ನಾಡಿದ್ದು ಸೋಮವಾರ 3ನೇ ತಾರೀಕು ತೋಟಗಾರಿಕಾ ಬೆಳೆಗಳ ನಿಖರ ಬೇಸಾಯ ತಾಂತ್ರಿಕತೆಗಳು ಈ ವಿಚಾರವಾಗಿ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿಗಳಾದ ಡಾಕ್ಟರ್ ಎಸ್ ಶಂಕರ ಹೆಬ್ಬಾರ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಪಾಲಿಹೌಸ್ ಕಲ್ಟಿವೇಶನ್ ಮಾಡಿದ್ರೆ ಅಂದ್ರೆ ಸಂರಕ್ಷಣೆ ಬೇಕಾಗಿದ್ರೆ ಇಳುವರಿಯಿಂದ ಸಾಮಾನ್ಯವಾಗಿ ನಾವು 2.5-3 ಪಟ್ಟು ಕೂಡ ಮಾಡಬಹುದು. 4ನೇ ತಾರೀಕು ಮಂಗಳವಾರ ಮೊದಲಿಗೆ ರೈತ ಉತ್ಪಾದಕ ಸಂಸ್ಥೆಗಳ ಪ್ರಾಮುಖ್ಯತೆ ಈ ಕುರಿತಂತೆ ಅರಸೀಕೆರೆ ತಾಲೂಕು ಗಂಡಸಿಯ ಭೂಮಾತಾ ರೈತ ಉತ್ಪಾದಕ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಿಎಂ ಬಸವರಾಜ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗುತ್ತೆ. ನಂತರ ಬೆಳೆ ಉತ್ಪಾದನೆಯಲ್ಲಿ ನೂ ಆಲ್ಗಿ ದ್ರಾವಣದ ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ನೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ಎಫ್ಪಿಒ ಮಾಡಬೇಕು ಅನ್ನೋ ಉದ್ದೇಶನೇ ನಬಾರ್ಡ್ ಸರ್, ರಾಷ್ಟ್ರೀಯ ಕೃಷಿ ಅಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ನಮಗೆ ಇದರಲ್ಲಿ ಜಾಸ್ತಿ ಒಲವು ಕೊಟ್ಟಿರೋದು. ನಮಗೆ ಫಸ್ಟ್ ಆಫ್ ಆಲ್ ಎಲ್ಲಾ ರೀತಿಯಲ್ಲೂ ಹೆಲ್ಪ್ ಮಾಡಿದ್ದೆ ನಬಾರ್ಡ್. ಐದನೇ ತಾರೀಕು ಬುಧವಾರ ವೈಜ್ಞಾನಿಕ ಬೇಸಾಯ ವಿಧಾನಗಳನ್ನು ಕುರಿತ ಬಾನುಲಿ ಸರಣಿ ಕೃಷಿವಾಣಿ ಬಿತ್ತರವಾಗ್ತಿದೆ. ಇದರಲ್ಲಿ ಆಲೂಗೆಡ್ಡೆ ಬೆಳೆಯ ಪ್ರಮುಖ ಕೀಟಗಳ ಸಮಗ್ರ ನಿರ್ವಹಣೆ ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಕೆಎನ್ ಮುನಿಸ್ವಾಮಿಗೌಡ ಅವರೊಂದಿಗಿನ ಸಂದರ್ಶನವನ್ನ ಪ್ರಸಾರ ಮಾಡುತ್ತೇವೆ. ಈ ಒಂದು ಕತ್ತರಿಸಿದ ಹುಳುಗಳು ಸಾಮಾನ್ಯವಾಗಿ ನಾವು ನಾಟಿ ಮಾಡಿದ 20-30 ದಿವಸಗಳ ನಂತರ ಕಾಣಿಸ್ಕೊಳ್ತವೆ. ಬಹುಭಕ್ಷಕ ಕೀಟಗಳಿವು. ಈ ಒಂದು ಕೀಟಗಳು ಏಕದಳ ಬೆಳೆಗಳು, ದ್ವಿದಳ ಬೆಳೆಗಳು ಮತ್ತೆ ತರಕಾರಿ ಬೆಳೆಗಳನ್ನ ಮತ್ತೆ ಎಣ್ಣೆಕಾಳು ಬೆಳೆಗಳನ್ನ ದಾಳಿ ಮಾಡಿ ನಷ್ಟ ಉಂಟು ಮಾಡುತ್ತವೆ. ಆರನೇ ತಾರೀಕು ಗುರುವಾರ ಸಂಬಾರ ಬೆಳೆಗಳ ಸುಸ್ಥಿರ ಬೇಸಾಯ ವಿಧಾನಗಳನ್ನು ಕುರಿತಂತೆ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಸಕಲೇಶಪುರ ತಾಲೂಕು ದೊಣೆಗಾಲದ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ಬಿಎ ವಾದಿರಾಜ್ ಮತ್ತು ಡಾ ಕೆಎನ್ ಹರ್ಷ. ಇನ್ನು ಮುಂದಿನ ಶುಕ್ರವಾರ 7ನೇ ತಾರೀಕು ಎತ್ತುಗಳ ಸಾಕಾಣಿಕೆ ಕುರಿತ ವಿಶೇಷ ಬಾನುಲಿ ಸರಣಿ ರೈತನ ಸಂಪತ್ತು ಬಿತ್ತರವಾಗ್ತಿದೆ. ಇದರಲ್ಲಿ ಎತ್ತುಗಳ ಸಾಕಾಣಿಕೆಗೆ ಮೂಲಭೂತ ಸೌಕರ್ಯಗಳು ಈ ಕುರಿತಂತೆ ಪಶುವೈದ್ಯರಾದ ಡಾ ಎಲ್ ಜನಾರ್ದನ್ ಅವರೊಂದಿಗಿನ ಸಂದರ್ಶನವನ್ನು ಪ್ರಸಾರ ಮಾಡ್ತೇವೆ. ಈ ಗಂಜಲ ಮತ್ತೆ ನೀರು ಸುಲಭವಾಗಿ ಹರ್ಕೊಂಡು ಹೋಗಾಗೆ ಅಂದ್ರೆ 8 ಡಿಗ್ರಿ ಈ ವಾಟ ಅಂತಾರಲ್ಲ 8 ಡಿಗ್ರಿ ಅಷ್ಟು ಇಳಿಜಾರು ಇಟ್ಕೊಂತಿದ್ರೆ ಅಂದ್ರೆ ತಲೆಯಿಂದ ಬಾಲದ ಕಡೆಗೆ ಆ ವಾಟ ಇತ್ತಂದಾಗ ಆ ತೊಪ್ಪ ಇಟ್ಟರೆ ಅಥವಾ ಸಗಣಿ ಇಟ್ಟರೆ ಸುಲಭವಾಗಿ ಹಿಂದಕ್ಕೆ ಹೋಗೋದ್ರಿಂದ ದೈಹಿಕ ಶ್ರಮ ಸ್ವಲ್ಪ ಕಮ್ಮಿ ಇರ್ತದೆ. ವಾಟ ಇಲ್ಲ ಅಂತ ಹೇಳಿದ್ರೆ ಮದ್ದಲ್ಲಿ ಗಂಜಲನಲ್ಲಿ ಇರೋದು ಇದರಿಂದ ಏನಾಗ್ತದೆ ಬೇರೆ ತೊಂದರೆಗಳೆಲ್ಲ ಶುರು ಆಗ್ತದೆ. ಇನ್ನು ರೈತ ಬಾಂಧವರೇ ಮುಂದಿನ ಶನಿವಾರ 8ನೇ ತಾರೀಕು ಮೊದಲಿಗೆ ಪಶು ಚಿಕಿತ್ಸೆಯಲ್ಲಿ ಮನೆ ಮದ್ದಿನ ಪ್ರಾಮುಖ್ಯತೆ ಕುರಿತಂತಹ ಬಾನುಲಿ ಸರಣಿ ಜನಪದ ಪಶುವೈದ್ಯ ಪ್ರಸಾರವಾಗುತ್ತೆ. ಮುಂದಿನ ವಾರದ ವಿಷಯ ಜಾನುವಾರುಗಳಲ್ಲಿ ಕಂಡುಬರುವ ಹೆಗಲುಬಾವು ಹಾಗೂ ಕುಂದು ರೋಗದ ಸಮಸ್ಯೆ. ನಂತರ ಬೆಳೆ ಉತ್ಪಾದನೆಯಲ್ಲಿ ನೂ ಆಲ್ಗಿ ದ್ರಾವಣದ ಬಳಕೆ ಹಾಗೂ ಲಭ್ಯತೆ ಕುರಿತಂತಹ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ನೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ನಂತರ ಕೃಷಿ ದರ್ಪಣ ಹಾಗೂ ಕೃಷಿ ಲೋಕ ಮೂಡಿಬರುತ್ತೆ. ಆತ್ಮೀಯ ರೈತ ಬಾಂಧವರೇ, ಇದುವರೆಗೆ ಹಾಸನ ಆಕಾಶವಾಣಿಯಿಂದ ಮುಂದಿನ ಒಂದು ವಾರದ ಕಾಲ ನಿಮಗಾಗಿ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಬಿತ್ತರವಾಗುತ್ತೆ ಅನ್ನುವ ಪಕ್ಷಿ ನೋಟವನ್ನ ಆಲಿಸಿದ್ರಲ್ಲ. ಇಲ್ಲಿಗೆ ಇಂದಿನ ಕೃಷಿ ದರ್ಪಣ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಕೃಷಿ ದರ್ಪಣ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ದರ್ಪಣ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಕಿಸಾನ್ವಾಣಿ ಕೇಳುಗರೆ, ಸಮಯ 7:34, ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.